ಎತ್ತರ ಜಾಗ ಇದ್ದಲ್ಲಿ ಇದು ಮಾಡ್ಕೊಂಡು ಸೆಟ್ ಮಾಡ್ತಿದ್ರು. ಎತ್ತರ ಜಾಗ ಇದ್ರೆ ಕೆಳಗೆ ಹೋಗುವಂಗ ಮಾಡಿ. ನೀವು ಯುವಕರಾದಾಗ, ನೀವು ಕೃಷಿಗೆ ತೊಡಕೊಂಡಾಗ ಅವಾಗ ಎಷ್ಟಿತ್ತು ಗದ್ದೆ ಪ್ರಮಾಣ? ಗದ್ದೆ ಪ್ರಮಾಣ ಸುಮಾರು ಇತ್ತು. ಕಡೆಗೆ ನಾನು ತೋಟ ಮಾಡ್ಕೊಂತ ಇದು ಮಾಡ್ತಾ ಬಂದೆ. ಗದ್ದೆಲಿ ಸ್ವಲ್ಪ ನಮಗೂ ಬೆಳೆ ಕಡಿಮೆ ಇತ್ತು, ಅಡಿಕೆಯಲ್ಲಿ ಬೆಳೆ ಬರುವಾಗ ತೋಟ ಮಾಡ್ಲಿಕ್ಕೆ ಇದು ಮಾಡಿದೆ. ತೋಟ ಮತ್ತೆ ಇದು ತೆಂಗು ಸಸಿ, ತೆಂಗು ಸಸಿನೂ ಇದು ಮಾಡಿದ್ದೆ. ಮುಂಚೆ ತೆಂಗು ಹಾಕಿದ್ದು ಅಡಿಕೆ ಹಾಕಿದ್ದು? ಅಡಿಕೆ ಮೊದ್ಲು ಹಾಕಿತ್ತು. ಎಷ್ಟು ವರ್ಷ ಆಯ್ತು ಹಾಕಿ? ಅಡಿಕೆ ಹಾಕಿ 40-45 ವರ್ಷ ಆಯ್ತು. ಇಲ್ಲಿ ಊರಲ್ಲಿ ಫಸ್ಟ್ ಆಗದ್ರು ಅಂತಂದೆ. ಅಡಿಕೆ ಯಾಕೆ ಹಾಕ್ಬೇಕು ಅನಿಸ್ತು? ಅಡಿಕೆ ಅಂದ್ರೆ ಒಬ್ರು ಹಿಂಗೆ ಒಬ್ರು ಬಂದವರು ಅಡಿಕೆ 4 ಸಸಿ ಕೊಡ್ತೇನೆ ರೀ, ಒಳ್ಳೆ ಇದು ಗೌರ್ಮೆಂಟ್ ಪಗಾರ ಬಂದಂಗೆ ಬರ್ತಾ ಇದೆ. ಒಂದು 4 ಏನು ಸಿಕ್ಕುದಿಲ್ಲ. ಆಮೇಲೆ ತಿಂಗಳ 2 ಗೌರ್ಮೆಂಟ್ ಪಗಾರ ಬಂದಂಗೆ ಅಡಿಕೆದು ಕೊಂಚೋಳು ಸಿಗ್ತದೆ ಅಂತೇಳಿ ಅವರು ಮಾಹಿತಿ ಹೇಳಿದ್ರು ತಂದೆಯವರಿಗೆ. ಮತ್ತೆ 14 ಮೆಟ್ಟಿಗೆ 1 ಸಸಿ, ಕಡೆಗೆ 10 ಪುಟ್ಟು ಹೋದ ನಂತರ ಕ್ರಾಸ್ ಮತ್ತೊಂದು ಸಸಿ ನೆಡ್ಲಿಕ್ಕೆ ಬರ್ತದೆ ಮಧ್ಯ ಅಂತೇಳಿ ಎಲ್ಲ ಅವ್ರು ಪಾಯಿಂಟ್ ಹೇಳ್ಕೊಟ್ಟಿದ್ರು. ಅವ್ರು ಹೇಳ್ದಂಗ ಇದೊಂಥರ ನೌಕರಿ ಕೊಟ್ಟಂಗ ಕೊಡ್ತಾ ದುಡ್ಡು? ಹೌದು ಕೊಡ್ತಾ. ಅವಾಗಿಂದನು ಅಡಿಕೆಗೆ ಯಾವಾಗಲೂ ಬೆಲೆ ಇದೆ? ಅವಾಗ ಬಹಳ ಕಡಿಮೆ ಇತ್ತು ಅಡಿಕೆ ರೇಟ್. ಆದ್ರೂ ಈಗೀಗ ಬಗ್ಗೆ ಒಳ್ಳೆಯ ಸೆಟ್ ಆಗಿದೆ. ಆದರೆ ಅಡಿಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಮರ ಸುಮಾರು ವಯಸ್ಸಾದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ ಬೆಳೆ. ಬೆಳೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಅದಕ್ಕೆ ಬಲ ಪುಷ್ಟಿಗೆ ಸಿಗ್ತದೆ. ಎಷ್ಟು ವರ್ಷ ತನ ಬಿಡ್ಬೇಕು ಹಂಗೆ ಅಡಿಕೆ? ಹಂಗೊಂದು 34 ವರ್ಷವರೆಗೆ ಬರ್ತದೆ. ಹಂಗೇಳಿ ಈ ತೆಂಗು ಉಂಟಲ್ಲ, ತೆಂಗಿನ ಸಸಿ ಸರಿಯಾಗಿ ನೆಟ್ಟು ಇದು ಮಾಡಿರೋ ಅದಕ್ಕೊಂದು 100 ಮೇಲೆ ಆಯುಷ್ಯ. ಒಳ್ಳೆ ಇದು ಬರುತ್ತೆ ಹಂಗೆ. ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಆದರೂ ಬೆಳೆಯೋದು ಸೆಟ್ ಆಗ್ತದೆ. ಇದಕ್ಕೆ ಹಂಗಲ್ಲ, ಅಡಿಕೆ ಮರಕ್ಕೆ 4-5 ಒಂದ್ಸಲ ಬೇಸಿಗೆಲಿ ನೀರು ಹಾಕ್ಲೇಬೇಕು. ಆಗದಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಒಳ್ಳೆ ಬರಲ್ಲ. ನೀರು ಹಾಕ್ತಿದ್ರೆ? ನೀರು ಹಾಕ್ತಿದ್ರೆ ಹೌದು. ಇವತ್ತಿಗೂ ಹಾಕ್ತಾರೆ? ಈಗ ಹಾಕಲ್ಲ, ಮಳೆಗಾಲ ಹಾಕೋದಿಲ್ಲ. ಬೇಸಿಗೆಗೆ ಮಾತ್ರ. ಬೇಸಿಗೆ ಹೆಂಗ ಎಲ್ಲಿಂದ ತರ್ತೀರಿ ನೀರು? ಇಲ್ಲ ಮಾವಿದೆ, ಈಗ ಬೋರ್ವೆಲ್ ಹಾಕಿದೀವಿ. ಈಗ ಬೋರ್ವೆಲ್ ಹಾಕಿದ ನಂತರ ನೀರು ತೊಂದರೆ ಇಲ್ಲ. ಮೊದ್ಲು ಸ್ವಲ್ಪ ತೊಂದರೆ ಆಗಿತ್ತು, ಜನವರಿ ಫೆಬ್ರವರಿ ಹೆಂಗ ಸ್ವಲ್ಪ ಕಡಿಮೆ ಆಗ್ತಿತ್ತು. ಮುಂಚೆ ತೊಂದರೆ ಆಗಿತ್ತು ಬಾವಿ ಇರಲಿಲ್ಲ ಅಂದ್ರೆ ಬಾವಿ ತೋಡಿದ್ರು ಬಾವಿಲಿ ನೀರು ಪಟ ಪಟ ಬರುದಿಲ್ಲ. ಇದು ಬೋರ್ವೆಲ್ ಹಂಗಲ್ಲ, 300-400 ಫುಟ್ಕಂತ ಒಳಗೆ ನೀರು ತುಂಬಾ ನೀರುಂಟು. ಅದು ಎಷ್ಟೊತ್ತಿಗೆ ಚಾಲು ಮಾಡಿದ್ರೆ ನೀರೇ ಖಾಲಿ ಆಗಲ್ಲ. ಮತ್ತೆ ಶಿಲೆ ಮೇಲೆ ಒಂದುವರೆಗೆ, ಶಿಲೆ ಒಡ್ತಾಗ ಒಂದುವರೆಗೆ, ಆವರೆಗೆ ಫುಲ್ ಬಲವಿರ್ತವೆ ಶಿಲೆ ಒಳಗೊಂದವರೆಗೆ. ಒಂದೇ ಸರಿ ಬೋರ್ ಹಾಕಿದಾಗ ಬಂದ್ಬಿಡ್ತಾ ಅಷ್ಟು? ಹೌದು, ಒಂದಿದೆ. ಅದು ಬೋರ್ ಅಂದ್ರೆ 300-350 ಫುಟ್ ಮೇಲೆ ಹೊಡೆದಿದ್ದೆವು. ನಮ್ದು ಏನಾಗಿಲ್ಲ ಇಲ್ಲಿ? ಇಲ್ಲ ಇಲ್ಲ, ಇಲ್ಲೇ ರೋಡ್ ಸೈಡಿಗೆ ಹಾಕಿದ್ರು. ಎಲ್ಲ ರೈತರು ಹಂಗೆ ಮಾಡ್ಕೊಂಡಾರ? ಸುಮಾರು ಜನ ಹಾಕಿದ್ರೆ. ನಮ್ದು ಇಲ್ಲ ಹಾಕಿದ್ರು ಫಸ್ಟ್, ಆ ನಂತರ ನೀರು ಬಂದಿಲ್ಲ ಜನ ನೋಡ್ಕೊಂಡು ಈಗೊಂದು 100-150 ಮೇಲೆ ಹಾಕ್ಬಹುದು. ಅಷ್ಟಾಗಿದೆ ನಮ್ಮೂರಲ್ಲಿ. ಎಲ್ಲರಿಗೂ ನೀರು ಬಿದ್ದಿದೆ. ಫೇಲ್ ಆಗಿದೆ ಯಾರಿಗಾರು? ಕೆಲವ್ರಿಗೆ ಫೇಲ್ ಆಗಿದೆ. ಅದು ಅಂದ್ರೆ ಅದು ನೀನ್ ಜಲ ತಪ್ಪು ಬಗ್ಗೆ ಇದಾಗ್ಬಿಟ್ರೆ ಫೇಲ್ ಆಗ್ತದೆ. ಒಂದು ಸ್ವಲ್ಪ 4 ಜನಕ್ಕೆ ಫೇಲ್ ಆಗಿರ್ಬೇಕು. ಅಲ್ಲ, ಎಲ್ಲರಿಗೂ ಸಿಕ್ಕಿದೆ, ಸಿಗೋದು ಗ್ಯಾರಂಟಿ. ಆದ್ರೆ ಬಾವಿ ತೋರಿಸಿದ್ರೆ ನೀರು ಬೀಳುದು ಬಾವಿಲಿ ಮ್ಯಾಲ ಇರ್ತದೆ ಅದು. ಆದ್ರೆ ಅದು ಅಷ್ಟು ಒಂದು 10 ಅರ್ಧ ಗಂಟೆ ಒಳಗೆ ಎಲ್ಲ ಖಾಲಿ ಹೋಗ್ತದೆ. ಕಾಡಿಗೆ ತುಂಬಿದ್ರೆ ಒಂದಿನ ಹೋಗ್ಬೇಕು. ಅದು ಬೋರಲ್ಲೆಲ್ಲ ಹಂಗಲ್ಲ, ನೀರು ಜಗ್ದಂಗ ನೀರು ಬರ್ತಾ ಇರ್ತವೆ. ಒಂದು ಒಳಗಿನ ಮಾಜಲ್ಲ ಅದು, ಅದು ಆರಿಸ್ಲಿಕ್ಕೆ ಬರೋದಿಲ್ಲ. ಅಡಿಕೆನೂ ಹಾಕಿರಿ, ತೆಂಗುನು ಹಾಕಿದ್ರಿ, ಬಾಳೆನೂ ಹಾಕಿದ್ರಿ? ಬಾಳೆನೂ ಹಾಕಿದ್ರಿ. ಅವಾಗ ಚಂದ ಬರ್ದಿದ್ವು ಇವೆಲ್ಲ. ಅದನ್ನು ತೆಗ್ದೇವು 2 1,000-2,000 ಕಟಾವು ಮಾಡಿದ್ವು. ಈ ಮಂಗನ ಕಾಟ ಇದ್ರೆ ನಮ್ಗೆ ಸ್ವಲ್ಪ ಲಾಸ್ ಆಯ್ತು. ಬಾಳೆನ ಮಣ್ಣು ಕತ್ಕೊತಿಂತ ಬುದ್ಧಿಕಾಯಿ ಹೊಂದಿ ಕತ್ಕೊತಿಂತ ಅಂದ್ರೆ ಒಮ್ಮೆಗೆ ಗುಂಪಾಗಿ ಬಂದ್ಬಿಡ್ತಾವ. ಒಂದೊಂದು ಗೋಲೆಲ್ಲ 8 ಇರ್ತವೆ, ಒಂದೊಂದು ಇರ್ತವೆ, 2 ಇರ್ತವೆ. ರಾತ್ರಿ ಬರೋ ಜಾಸ್ತಿ ಇದೆ, ಹೋಗ್ಲಿಕ್ಕೆ ಬರಲ್ಲ. ಹೆದರ್ಸ್ಲಿಕ್ಕೆ ಮುಂಚೆ ಪ್ರಯತ್ನ ಮಾಡ್ತೀರಿ? ಅದೇ ಎಲ್ಲರ ಬಗ್ಗೆ ಕಂಡ್ರೆ ಗುಂಡಾಗ್ ತೋರುದು ಓಡ್ತೇವೆ. ಒಂದು 8-10 ದಿವಸಗಳಿಗೆ ಈ ಕಡೆ ಬರುದಿಲ್ಲ, ಮತ್ತೊಂದು ಬಿಡ್ತು ನೆಟ್ಟು ಬಿಡ್ತೇವೆ. ಒಂದು ಪೆಟ್ಟು ಬಿತ್ತು ಅಂದ್ರೆ ಒಂದು ಕಡೆ ಬರಲ್ಲ. ಏನೇನು ಹಾನಿ ಮಾಡಿದ್ರು ಹಂಗಾದ್ರೆ? ಅಷ್ಟೇ, ಬಿದ್ದಕಾಯಿ ತಿಂದು ಇದು ಮಾಡ್ತೇವೆ. ಮತ್ತೆ ಈ ಗದ್ದೆ ಬೀಜ ಗೀಜ ಹಾಕಿದೀವಿ, ಅಷ್ಟೊತ್ತಿಗೆ ಹಾಕ್ಬಿಟ್ರೆ ಕೆದ್ರಿಕದು ತಿಂತವೆ. ಅದನ್ನು ಸ್ವಲ್ಪ ಹುಷಾರಲ್ಲಿರ್ಬೇಕು ನಾವು, ಬೇರೆ ಬರೋಲ್ಲ ಅವರಿಗೆ. ಹೌದು, ಮತ್ತೆ ಈ ಭತ್ತ ಹಾಕ್ತೇವಲ್ಲ, ಅದು ಭತ್ತನ ತಿನ್ನು ಬರ್ತದೆ. ಏನು ಬಿಡಲ್ಲ ಭತ್ತ, ಏನು ಬಿಡೋದಿಲ್ಲ. ಅದು ರೌಂಡ್ ಹೊಡಿ ಇದು ಮಾಡಿ ಅದು ಬೇಕಾದ ತಿನ್ಕೋತ ಹೋಗ್ಬಿಡ್ತೇವೆ. ಅಷ್ಟೇ, ನಾವು ಕಾಯ್ತೇವೆ ಮಳ ಕೈ ಅಲ್ಲಿ ಬದಿದ್ದಂಗೆ. ಬ್ಯಾಗಲ್ಲಿ ಸೂಟಾಗಿ ಹುಚ್ಚಾಕ್ಬಿಟ್ರೆ ಒಳಗೆ ಬರೋದಿಲ್ಲ, ಹೊರಗಿಂದ ಓಡೋಗ್ಬಿಡ್ತೇವೆ. ಮಳ ಕಾಯ್ತೇವೆ ನಾವು, ಇಲ್ಲೊಂದು ಮಳ ಅಲ್ಲೊಂದು ಮಳ ಹಿಂಗೆ ಹಾಕೊಂಡು ಕಾಯ್ತೇವೆ. ಅಂದರೆ ಭತ್ತ ತೆನೆ ಬರೋ ಟೈಮ್ನಲ್ಲಿ ಅವು ಗುಂಪಾಗಿ ಬರ್ತವು. ನೀವು ಕಾಯಕತ್ತಿದ್ದು ನಿಮಗೆ ಬ್ಯಾಗಲ್ಲಿ ಸೂಟಾಕ್ಬಿಟ್ರೆ ಓಡ್ಬಿಡ್ತೇವೆ, ನೆಲ್ಲುದಿಲ್ಲ. ಓಡಿ ಹೋಗಿ ಮತ್ತೆ ಯಾವಾಗ ಬರ್ತವೆ? ಒಂದು ಅವು 15 ಕಡೆಗೆ ಇಲ್ಲಿಂದ ಓಡ್ಬಿಟ್ರದು ಒಂದು 1/2 ಹೊರಗೆ ಹೋಗ್ಬಿಡ್ತೇವೆ, ಮತ್ತೆ ಊಟ ಹೋಗ್ತೇವೆ. ಇಲ್ಲಿ ಮತ್ತೆ ಬಂದ್ರೆ ಹುಚ್ಚಾಗ್ತಾರೆ, ಗೊತ್ತಾಗ್ತಾರೆ. ಎಲ್ಲ ರೈತರು ಹಂಗೆ ಮಾಡ್ತಾರೆ ಶೂಟ್? ಎಲ್ಲರೂ ಮಾಡಾಕ್ತಾರೆ. ಅಂದ್ರೆ ಹೊಲದ ಹತ್ರ ತೋಟದ ಹತ್ರ ಒಬ್ರು ಇರ್ಲೇಬೇಕು. ರಾತ್ರಿ ಒಂದು 2 ರೌಂಡ್ ಹಿಂಗೆ ನಾವು ಹುಡ್ಕೊಂತ ಇರ್ತೇವೆ. ಮೈ ಮರೆಯಂಗಿಲ್ಲ, ಅಡ್ಡಾಡ್ಲೇಬೇಕಾ? ಅಡ್ಡಾಡ್ಲೇಬೇಕು. ಅಡ್ಡಾಡಿದ್ರೆ ಒಳ್ಳೇದು, ಅಂದ್ರೆ ಕಾರ್ಪಣೆ ಇದ್ರೆ ಬರುದು ಸ್ವಲ್ಪ ಎಚ್ಚರಿಕೆ ಆಗ್ತದೆ. ಈ ಕಡೆ ಹಂದಿ ಕಾಟ, ಮಂಗನ ಕಾಟ, ಮತ್ತೆ ಕಡವೆ ಏನ್ ಇಲ್ಲ. ಮೇಲ್ಗಡೆ ಅಂಟೆಲ್ ಮೇಲೆ ಉಂಟು. ಮೊದ್ಲೇ ನಾವು ಚಿಕ್ಕದಾಗಿತ್ತು ಈ ಕಡೆಗೆಲ್ಲ, ಈಗಿಲ್ಲ. ಚಿಕ್ಕದೇ ಕಡ ಇದ್ರ ಮೊದ್ಲಿತ್ತು, ಈಗಿಲ್ಲ. ಈಗ ಮಂಗ ಹಂದಿ ಮಾತ್ರ. ನವಿಲು ಬರ್ತಾ? ಈಗ ಒಂದ್ ಸ್ವಲ್ಪ ವರ್ಷ ಆಯ್ತು ನವಿಲು ಬರ್ತವೆ. ನವಿಲು ಏನ್ ಕಾಟ ಕೊಡ್ತಾವ? ಕಾಟ ಕೊಡೋದಿಲ್ಲ, ತಿನ್ಕೊಂಡು ಹೋಗ್ತಾರೆ. ಏನೇನ್ ತಿಂತಾವ? ಹುಳುಪಳೆ ಬಹಳ ತಗೋ, ಅದು ಇದ್ರು ಒಳ್ಳೇದ್ ಲೆಕ್ಕದಲ್ಲಿ. ಈ ಹುಳುಪಳೆ ಎಲ್ಲ ಉಂಟಲ್ಲ ಪೂರ ಕಚ್ಕ ತಿನ್ಬಿಡ್ತವೆ. ನವಿಲಿದ್ರು ಬಹಳ ಒಳ್ಳೇದೆ, ಇಲ್ಲಿ ಸುಮಾರು ಉಂಟು. ಇಲ್ಲಿ ಏನೇನ್ ತಿಂತಾವು? ಅದೇ ಹುಳುಕ ಕಾಡು ಪ್ರಾಣಿ ಇದು ಸಣ್ಣ ತೊಳ ಪಡ್ಕ ಈ ಬಿಂಬಿ ಬಿಂಬಿ ಎಲ್ಲ ಇರ್ತಾವಲ್ಲ, ಅದು ಆರು ಬರ ಕಚ್ಕ ಹೋಗಿ ತಿನ್ಬಿಡ್ತವೆ. ಮತ್ತೆ ಸಣ್ಣ ಸಣ್ಣ ಹಾವು ಇದ್ದಿದ್ದು ಕೊತ್ಕ ತಿಂತ ನಾವೇ ನೋಡಿಲ್ಲ, ತಿಂತದಲ್ಲಿ ಸುದ್ದಿ ಕೇಳಿದ್ವಿ. ದೊಡ್ಡ ದೊಡ್ಡ ಹಾವು ಇದ್ದು ನೋಡಿ ತಿಂತೈತು. ದೊಡ್ಡ ದಿನಕ್ಕಾಗಲ್ಲ, ಸಣ್ಣ ಸಣ್ಣ ಮರಿ ಅಂತೆಲ್ಲ ನುಂಗ್ತಾಯಿದ್ರು. ಅಲ್ಲಿ ನಾಲ್ಕೈದು ನಾಲ್ಕೈದು ಉಂಟು. ಮತ್ತೆ ಇವತ್ತು ಬೆಲೆ ಬಹಳ ಇದೆ, ತೆಂಗಿಗೂ ಇದೆ, ಅಡಿಕೆಗೂ ಇದೆ, ಬಾಳೆಗೂ ಇದೆ, ಕಾಳು ಮೆಣಸಿಗೂ ಇದೆ. ಅಷ್ಟು ಉತ್ಪನ್ನ ಬರುತ್ತಾ ನಮ್ಗೆ? ಅಲ್ಲ, ಕಷ್ಟಪಟ್ಟು ನಾವು ಮಾಡ್ರೆ ಮಾತ್ರ ಬರ್ತದೆ. ಯಾವುದೇ ಬೆಳೆ ಇದಾಗ್ಲಿ ನಾವು ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿಯುದು ಅಂದ್ರೆ ಏನು? ವರ್ಷ ಒಂದ್ಸಲ ಗೊಬ್ಬರ ಹಾಕ್ತೇವೆ ನಾವು ದನಂದು, ಮತ್ತೆ ನಾಲ್ಕೈದು ದಿವ್ಸ ಒಂದ್ಸಲ ನೀರು ಬಿಡ್ತೇವೆ. ಅದು ಸರಿಯಾಗಿ ಹದವಾಗಿ ಬಿಟ್ಟರೆ ಬೆಳೆ ಒಳ್ಳೇದಾಗ್ತದೆ. ಇವೆಲ್ಲ ಕಾಟ ಇದೆ ಅಲ್ಲ, ಮಂಗನ ಕಾಟ ಇದೆ, ಹಂದಿ ಕಾಟ ಇದೆ, ಇದೆಲ್ಲ ನೋಡ್ತಾ ಇರ್ತೇವೆ. ಎಷ್ಟು ಹಾನಿ ಮಾಡಬಹುದು? ಶೇಕಡ ಒಂದು ನೂರಕ್ಕೆ ಹತ್ತದಿನೈದು. ನಾವು ಅಷ್ಟೊತ್ತಿಗೆ ಬಾಗಿಲು ಇದು ಮಾಡ್ರೆ ಸಡಕ್ನ ಅದು ಹದಿನೈದು ದಿವಸ ತಿಂಗಳೊಳಗೆ ಈ ಕಡೆ ಬರುದಿಲ್ಲ, ಮತ್ತೊಂದ್ ಕಡೆ ಹೋಗ್ಬಿಡ್ತದೆ. ಮತ್ತೊಂದ್ ಕಡೆ ಹೋದ್ನತ್ತ ಅಲ್ಲಿ ಮತ್ತೊಂದ್ ಕಡೆ ಹೋಗ್ಬಿಡ್ತದೆ. ಅವು ತಂಡ ತಂಡವಾಗಿ ಬರ್ತಾವೆ ಯಾವಾಗ. ಏನ್ ಅನ್ಸುತ್ತೆ, ಕೃಷಿ ಇಷ್ಟೆಲ್ಲ ಬದಲಾವಣೆ ಆಯ್ತು, ಅವಾಗ ಹೆಚ್ಚು ಭತ್ತ ಬೆಳಿತಿದ್ವಿ, ಈಗ ಹೆಚ್ಚು ತೋಟಗಾರಿಕಾ ಬೆಳೆ ಬೆಳಿತೀವಿ, ಹೇಗೆ ಅನ್ಸುತ್ತೆ? ರೈತರಿಗೆ ಒಳ್ಳೇದಾಯ್ತಾ ಇದರಿಂದ? ರೈತರಿಗೆ ನಾವು ಕೃಷಿ ಇದ್ರಿಂದ ಬೆಳೆದ್ರಿಂದ ನಮ್ಗೆ ಒಂದು ರಕ್ಷಕ ಜೀವನ ಒಂದು ಅವಕಾಶ. ಈಗ ನಾವು ಬೆಳೆ ಬೇಸಾಯ ಇದ್ರೆ ನಾವು ರೈತರಿಗೆ ಬೆಳೆದ್ರೆ ಮಾತ್ರ ಅದೊಂದು ನಮ್ಗೆ ಬೆಳೆ ಸಿಗ್ತದೆ, ಬೆಳೆಸಿದ್ರೆ ನಮ್ಗೆ ಬೆಳೆ ಸಿಕ್ಕುದಿಲ್ಲ. ಈ ಹಿಂದೆ ಭತ್ತ ಜಾಸ್ತಿ ಬೆಳಿತಿದ್ರಿ? ಭತ್ತ ಮೊದ್ಲು ಜಾಸ್ತಿ ಇದೆ, ಈಗ ಸ್ವಲ್ಪ ಸ್ವಲ್ಪ, ಮೊದ್ಲು ಹೆಚ್ಚಿಗೆ ಆಗಲ್ಲ. ಯಾಕೆ ಕಡಿಮೆ ಮಾಡಿದ್ರಿ? ಯಾಕೆ ಕಡಿಮೆ ಅಂದ್ರೆ ಈಗ ತೋಟ ಎಲ್ಲ ಮಾಡಿದೀವಲ್ಲ, ತೋಟ ಮಾಡಿದ್ರೆ ಗದ್ದೆ ಮಾಡೋದು ಜಾಗ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಒಂದ್ ಸ್ವಲ್ಪ ಮಾಡಿದೆ ಹೆಚ್ಚಿಗೆ ಇಲ್ಲ. ಮತ್ತೆ ಜೇನು ಸಾಕಾಣಿಕೆ 40 ವರ್ಷದಿಂದ ಬೇಕಾದ್ರೆ ಮೊದ್ಲು ಚಲೋ ಇತ್ತರಿ, 3 ರೂಪಾಯಿ ಕೆಜಿ ತುಪ್ಪ ಕೊಟ್ಟಿದ್ದೆವು, ಈಗ 400 ಆಗಿದೆ. ಈ ಒಳ್ಳೊಳ್ಳೆ ಮರವನ್ನ ಹೂ ಬರುವಂತದ್ದು ಕಟಾವ್ ಮಾಡಿಬಿಟ್ಟಿದ್ದಾರೆ. ನಂದಿ ಬರಣಿಗೆ ನೀರ್ಲ ಇಲ್ಲವ, ನಾವಾಗ ತುಪ್ಪ ಬಹಳ ಕಡಿಮೆ ಈಗ. ಅದಕ್ಕೆ ಅದಕ್ಕೆ ಹೊಟ್ಟೆಗೆ 6 ಸಿಕ್ಕುದಿಲ್ಲ. ಉಂಟು, ಒಂದ್ 4 ಉಂಟು. 4 ಸಾಕಷ್ಟು, ಅದು 6 ಸಿಕ್ಕ ಮಾಡಿರ್ತವೆ, ಎಲ್ಲದೇ ಹಾರೋಗ್ಬಿಡ್ತದೆ. 6 ಸಿಗುತ್ತಲ್ಲ, ಅದಕ್ಕೆ ಸಿಗುತ್ತದೆ. ಆದ್ರೆ ಮೊದ್ಲಷ್ಟು ಹೂ ಪರಾಗ ಇಲ್ರಿ. ಈಗ ಆ ಕುಟ್ಟಿನ ಮರ ಅಂತ ಇತ್ತು, ಅದಕ್ಕೂ ತುಪ್ಪ ಮಾಡಿದ್ರೆ ಬಹಳ ಬೆಸ್ಟ್ ಬರ್ತಿತ್ತು. ಈ ಮರನೇ ಇಲ್ಲ, ಎಲ್ಲ ಸೊಪ್ಪಿಗೆಲ್ಲ ಕುಚ್ಕೊಚ್ಚೆಲ್ಲ ತಕ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡ್ತೀರಿ ಜೇನು ತುಪ್ಪ? ನಾವು ಇಲ್ಲ 11 ಜೇನು ಸೊಟ್ಟಿಗೆ ತಗೋ ಕೊಡ್ತಿದ್ರು. ಎಷ್ಟು ಬರ್ತದೆ? 4 ಪೆಟ್ಟಿಗೆ ಬಂದಂಗ 3 ಕ್ವಿಂಟಲ್ 36 ಕೆಜಿ ತುಪ್ಪ ತೆಗ್ದಿದ್ ನೋಡಿ ನಾನು. 35-40 ಪೆಟ್ಟಿಗೆ ಇತ್ತು 35-40 ವರ್ಷ ಮೊದ್ಲೆ. ಈಗ ಈಗ 4 ಈಚೆಗೆ ತಿನ್ನೋಕು ತುಪ್ಪ ಇಲ್ಲ. ಯಾಕೆ? ಪೆಟ್ಟಿಗೆಲ್ಲ ಎಲ್ಲ ತುಪ್ಪ ಹೆಂಗ್ ತಿನ್ನೋದು? ಮತ್ತೆ 4 ಒಂದಿರಲ್ಲ, ಒಂದ್ ಒಣ ಉಂಟು. ಅದು ಅದಕ್ಕೆ ತುಪ್ಪ ಸರಿ ಆಹಾರ ಸಿಕ್ಕುದಿಲ್ಲ ಹೇಳಿ. ರೋಗ ಜಾಸ್ತಿ ಆಗಿದೆಯಾ? ರೋಗ ಅಂದ್ರೆ ಸರಿ ಹೊಟ್ಟೆಗೆ ಆಹಾರ ಸಿಕ್ಕ ಇದ್ರೆ ಮಾತ್ರ ಅದಕ್ಕೆ ಇದು ಎಲ್ದೇ. ಆದ್ರೆ ಪೆಟ್ಟಿಗೆಯಲ್ಲಿ ಹುಳುಗಳು ಇದಾವ. ಅದೇ ಜೇನು ನೊಣ ಇದಾವ, ಆದ್ರೆ ಜೇನು ತುಪ್ಪ ಇಲ್ಲ. ತುಪ್ಪ ಈಗ ತುಪ್ಪ ಬರಲ್ಲ, ಅದಕ್ಕೆ ಬರೋದ್ರೆ ಡಿಸೆಂಬರ್ ನಂತರ ಈ ಅಟ್ಲು ಉಂಟಲ್ಲ, ಅದಕ್ಕೆ ಒಳ್ಳೆ ಪ್ರೇಮಸ್ ಉಂಟ್ರಿ. ನಾವು ಮೊದ್ಲು ಅವಾಗ 1 ಕೆಜಿಗೆ 4 ಕೊಟ್ಟಿದ್ದೆವು, ಈಗ 1,200 ನಮ್ಮ ಕೈಲೇ ತಗೊಳ್ತಾರೆ ಅವರು. ಒಂದ್ಸಾರಿ 800 ಅವರು ಎಲ್ಲರಿಗೂ ಕೊಡುದಿಲ್ಲ. ಸಾಧಾರಣ ಒಂದು ಒಳ್ಳೆ ಗಿರಾಕಿ ಅಸಮಿ ನೋಡಿ ಒಂದು 50 ರೂಪಾಯಿ ಪಡ್ತಾರೆ. ಅಟ್ಲು ತುಪ್ಪ ಭಾಳ ಒಳ್ಳೇದು, ಬೆಸ್ಟ್ ರುಚಿ, ಅದು ಬೆಳ್ಳಗಿರ್ತವೆ, ದಪ್ಪ ಇರ್ತವೆ. ಆಕಳು ತುಪ್ಪ ಅಟ್ಲ ಅಟ್ಲ ಅಟ್ಲ ತುಪ್ಪ ಹೌದು, ಅಟ್ಲಕಾಯಿ ಉಂಟಲ್ಲ ಅದಕ್ಕೆ ಅದಕ್ಕೆ ಡಿಸೆಂಬರ್ ಟೈಮಲ್ಲಿ ಬಸ್ಕೆ ಸಿಗ್ತದೆ. ಅದು ಒಳ್ಳೆ ರುಚಿ ಟೇಸ್ಟ್, ಅದು ಮತ್ತೆ ಜೀವಕ್ಕೂ ಭಾಳ ಆರೋಗ್ಯ ಅಂತ ಹೇಳಿ ಅಟ್ಲ ತುಪ್ಪ. ನೀವು ಜೇನು ತುಪ್ಪ ದಿನಾನು ತಿಂತಿದ್ರ? ದಿನ ತಿನ್ನಿಲ್ಲ, ಅಪರೂಪ. ಜೇನು ಬೆಳೆದು ಬರೀ ಮಾರಾಟ ಮಾಡ್ತಿದ್ರಿ? ಸೊಸೈಟಿ ತಗೊಳ್ತಿದ್ರು, ತಗೊಳ್ತಿದ್ರು. ಹಂಗೊಂದು ಈ ಜೇನು ತುಪ್ಪ ಇದು ಮಾಡೋರು ಒಂದು 100-150 ಜನ ಮೇಲೆ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ ಈಗ, ಮುಂಚೆ ಅಷ್ಟಿರ್ಲಿಲ್ಲ. ಮತ್ತಿದ್ದಿಲ್ಲ, ಕೊಲ್ಲಾಪುರದಿಂದ ಒಬ್ರು ಇಲ್ಲಿ ನೌಕರಿ ಇದ್ರು, ಅವರು ಸೊಸೈಟಿಯನ್ನ ಸ್ಟಾರ್ಟಿಂಗ್ ಮಾಡಿದ್ದವರು. ಈಗ ಸೊಸೈಟಿ ಅವರೇ ಒಂದು 10 ಜಾಗ ಬಸ್ ಪಕ್ಕದಲ್ಲಿ 10 ₹1,000 ಕೊಟ್ಟಿದ್ರು. ಎಷ್ಟು 40 ಮರ್ಲಿ, ಈಗಾದ್ರೆ ಸಾಧ್ಯ ಇಲ್ಲ. ಕುರಿ ಸಾಕ್ತಿದ್ರಿ ಮುಂಚೆ? ನಾ ಕುರಿ ಮಗನೈದು ಮಂಡ ಒಂದು 4 ಸಾಕಿದ್ರು. ಆದ್ರೆ ಅದರಲ್ಲಿ ಅಷ್ಟೆಲ್ಲ ಏನು ಉಪಯೋಗ ಅಂದ್ರೆ ನಮ್ಮ ಇದಕ್ಕೆ ಸೆಟ್ ಆಗುದಿಲ್ಲ. ಬಾಳೆ ಮತ್ತೆ ಇದೆಲ್ಲ ಬಾಳೆ ಅವ್ರಕ್ಕೆಲ್ಲ ಹೊರಕು ತಿನ್ಬಿಡ್ತವೆ, ತಿಂದ್ಕೊಳ್ಳೆ ಪೆಟ್ಟು ಬೀಳ್ತೇವೆ ಅದಕ್ಕೆ. ಅಲ್ಲಿ ಬಿಟ್ರೆ ಅಂದ್ರೆ ಅವು ತಿಂತಾವು, ನಿಮ್ಮ ಬೆಳೆಗೆ ಹಾನಿ ಆಗುತ್ತೆ. ಹಾನಿ ಆಗ್ತದೆ. ಅಲ್ಲಿಂದ ಮೇವು ತಂದವು ಇಲ್ಲೇ ಕಟ್ಟಿ ಹಾಕಿದ್ರೆ ತಾಗಿದ್ರು, ಅದಕ್ಕೆ ಮೇವು ಹಾಕ್ಲಿಕ್ಕೆ ಸಿಕ್ಕಿಲ್ಲ. ಅದು ಹೊರ್ಕೊಂಡ್ ತಿಂದ್ರೆ ಮಾತ್ರ ಒಳ್ಳೆ ರುಚಿ. ಅದು ಕಾಲು ಮುಡಿದ್ರೆ ಎಡೆ ಕಾಲಲ್ಲಿ ನಿಂತ್ಕೊಂಡು ಮ್ಯಾಲ ಕೊಯ್ ಮಾಡ್ಕೊ ತಿಂತ. ಹಾಲು ಹೈನು ಎಲ್ಲ ಇತ್ತ? ಇದು ಆಕಳಲ್ಲ, ಅದೇ ಆಕಳಲ್ಲ. ಎಷ್ಟು ಸಾಕಿರಿ ಆಕಳ? ಅದನ್ನೆಲ್ಲ ಎರಡು ಆಕಳ ಉಂಟು, ಎರಡು ಕರ ಹಾಕಿದೆ. ಒಂದು ಎಮ್ಮೆ ಉಂಟು, ಎರಡು ಒಂದು ಕರ ಉಂಟು, ಎತ್ತುಗುಳಿ ಕರ ಎರಡು ಮೂರು ಉಂಟು. ಎಷ್ಟು ಹಾಲು ಕೊಡ್ತಾವು, ಏನು ಮಾಡ್ತೀರಿ ಅದನ್ನೆಲ್ಲ? ನಮ್ಮನ್ನು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ದಡಿಗೆ ಹಾಕ್ತೇವೆ. ಇಷ್ಟೆಲ್ಲನೂ ಮಾಡಿದರೆ ಖುಷಿ ಇದೆ ತೋಟದಲ್ಲಿ ಮನೆ ಕಟ್ಟಿಕೊಂಡು ಅವಾಗಿಂದ ಇಲ್ಲೇ ಬದುಕ್ತಾ ಇದ್ರಿ? ನಮ್ಮ ರೈತರಿಗೆ ಒಳ್ಳೆ ಕಷ್ಟಪಟ್ಟು ದುಡಿವಿ ಮಾಡ್ರೆ ಸುಖಾನೇ ಖುಷಿನೇ. ನಮಸ್ಕಾರ. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕು ಶೀರೂರಿನ ನಾಗೇಶ್ ಈಶ್ವರ್, ದೇಶ್ ಭಂಡಾರಿ. ಸಂದರ್ಶಕರು ಎಚ್ ಬಿ ರಾಮಡಿಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ? ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ, ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ, ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. पहली वाली बात कहा, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। किसान वाणी कार्यक्रम इन मुंदे केळी ಬೆಳೆ ವೈವಿಧ್ಯತೆ ಬೇಸಾಯದ ಅನುಭವಗಳು. ಈ ಕುರಿತು ಯುವ ಕೃಷಿಕರಾದ ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಈಗ ರಮೇಶ್ ಯಲ್ಲಾರಿ ಪಾಟೀಲ್, ಯುವ ಕೃಷಿಕ, ಹೇಗೆ ಕೃಷಿ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ಕಾರ ರಮೇಶ್. ನಮಸ್ಕಾರ. ಎಷ್ಟು ಭೂಮಿ ಇದೆ ನಿಮಗೆ? ನಮ್ದು ಒಂದೂವರೆ ಎಕರೆ ಇದೆ ಸರ್. ಒಂದೂವರೆ ಎಕರೆ ಒಳಗಡೆ ನಾವೀಗ ಭತ್ತ ಬಿತ್ತಿದ್ದೀವಿ ಸರ್. ಈಗ ಅದನ್ನು ತೆಗೆದು ಕೋದು ಕಟಾವು ಮಾಡಿ ಗೂಡು ಮಾಡಿ ಈಗ ಅದರೊಳಗಡೆ ಗೊಂಜಾಳ ಮತ್ತು ಹೆಸರುಕಾಳು ಮತ್ತು ಮಟ್ಕಿ ಅಂಥವಿಂಥ ಹಾಕೇಸ್ ಮೂರು ನಮೂನಿ ಕಾಳು ಇದು ಮಾಡಿವ್ರಿ ಸರ್. ಮತ್ತು ಅಲ್ಲಿಂದ ಒಂದು ಅರ್ಧ ಎಕರೆ ಒಳಗಡೆ ಕಾಯಿಪಲ್ಲೆ ಮಾಡ್ತೀವಿ ಸರ್. ಕಾಯಿಪಲ್ಲೆ ಒಳಗಡೆ ಚೆಂಡು ಹೂವು, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ ಮತ್ತು ಅಲ್ಲಿಂದ ಹೀರೆಕಾಯಿ, ಹಾಗಲಕಾಯಿ ಇದನ್ನೆಲ್ಲ ಬೆಳಿತೀವಿ ಸರ್. ಈಗ ಮೆಕ್ಕೆಜೋಳದೊಳಗೆ ಮೂರು ತರದ ಕಾಳನ್ನ ಹಾಕಿವಿ ಅಂದ್ರೆ ಹೆಂಗ್ ಸಾಲ್ನಾಗ ಹಾಕೋದು ಅಥವಾ ಸಾಲ್ ಮಧ್ಯೆ ಹಾಕೋದು ಅಂದ್ರೆ ಸರ್? ಈಗ ನಾವು ಐದು ಸಾಲು ಗೊಂಜಾಳ ಹಾಕಿವ್ರಿ ಸರ್. ಐದು ಸಾಲು ಎಂಟು ಸಾಲು ನಡಕ್ಕೆ ಹಿಂಗ್ ಪಟ್ಟಿ ಸಾಲ ಮೇಲೆ ರಂಟಿ ಹಿಂದೆ ಇದು ಹಾಕಿವ್ರಿ ಸರ್, ಕಾಳು ಹಾಕಿವ್ರಿ ಸರ್. ಹೆಸರು ಕಾಳು ಅಲ್ಲಿಂದ ಇದು ಮಡಿಕೆ ಕಾಳು ಅವನ್ನೆಲ್ಲ ಹಾಕಿದೀವ್ರಿ ಸರ್. ಅಂದ್ರೆ ಒಂದ್ ಸಾಲು ಹೆಸರು ಕಾಳು, ಒಂದ್ ಸಾಲು ಮಡಿಕೆ ಕಾಳು, ಇನ್ನೊಂದ್ ಸಾಲು ತೊಗರಿ ಕಾಳು, ಹಿಂಗ? ಹೌದ್ರಿ ಸರ್. ಅಂದ್ರೆ ಬಟ್ಟಿ ಅಂದ್ರೆ ಈಗ ಒಂದ್ ಐದು ಫೂಟ್ ಅದನ್ನ ಹಾಕ್ತಿವ್ರಿ ಸರ್, ಒಂದ್ ಐದು ಫೂಟ್ ಇದನ್ನ ಹಾಕಿವ್ರಿ ಸರ್. ಆ ರೀತಿ ಹಾಕಿದ್ರಿ ಸರ್. ಆ ರೀತಿ ಹಾಕೋದ್ರಿಂದ ಏನ್ ಅನುಕೂಲ? ಆ ರೀತಿ ಹಾಕೋದಕ್ಕೆ ನಮಗೆ ಖಾಲಿ ಹೆಸರು ಕಾಳು ಹಾಕಿದ್ದಿರ್ತಲ್ರಿ ಸರ್, ಅಲ್ಲಿ ಸ್ವಲ್ಪ ಈದಾಗಿದ್ದಿರ್ತದೆ, ಜಮೀನ್ ಸ್ವಲ್ಪ ಈದಾಗಿತ್ತು, ಫಲವತ್ತೆ ಬರುತ್ತೆ, ಮತ್ತ ಅದೆಲ್ಲ ಇದಕ್ಕದು ಚಲೋ ಆಗುತ್ತೆ. ಗೊಂಜಾಳ ಗಿಂಜಾಳಗದು ನೀರ್ ಹಾಯಿಸೋ ಮುಂದದು ನಾವು ಸ್ಪ್ರಿಂಕ್ಲರ್ಲೆ ನೀರ್ ಹಿಡಿತೀವ್ರಿ ಸರ್. ಅದ್ರ ಒಳಗಡೆ ಸ್ವಲ್ಪ ನಮಗ್ ಇದಾಗುತ್ತೆ ಸರ್, ಅನುಕೂಲ ಆಗುತ್ತೆ. ನಿಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ? ಹಾ, ನಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ ಸರ್. ಹೆಂಗ ಅಂದ್ರೆ ಅದ್ರದ್ದು ಈದ್ ಸಿಗುತ್ತೆ ನಮ್ಗ್, ಡೈಆಕ್ಸೈಡ್ ಅಂತಾರಲ್ರಿ ಸರ್, ಆ ತರ ಸಿಗುತ್ತೆ. ಇದು ಮೂರು ಎಲೆ ಇದಿರುತ್ತೆ, ಹೆಸರು ಕಾಳು, ಮಟ್ಕೆ ಕಾಳು, ಅಲ್ಲಿಂದ ಇದ ಬಾಕಿವೆಲ್ಲ ಮೂರು ಇದು ಎಲೆ ಇದಿರುತ್ತೆ ಸರ್. ಆ ತರ ಇದ್ ಮಾಡಿ ನಾವು ಅದಕ್ಕೆಲ್ಲ ಆಮೇಲೆ ಅದ್ರದ್ದೆಲ್ಲ ತಪ್ಪಲ ಉದ್ರ ಮಟ್ಟ ಅಲ್ಲೇ ಬಿಟ್ಟು ಬಿಡ್ತೇವ್ರಿ ಸರ್. ಆಮೇಲೆ ನಂತರ ಅದನ್ನ ತಕೊಂಡಿದ್ದಾಗ ಅದೆಲ್ಲ ಕೊಳತ್ಕೇಸ್ ಗೊಬ್ಬರ ಆಗ್ಬಿಡ್ತೀರಿ ಸರ್. ಕಿತ್ಕೊಳ್ಳಲ್ಲ ಅದನ್ನ? ಹೆಸರು ಕಾಳು ಅಷ್ಟೇ ಕಿತ್ಕೋತೀವ್ರಿ ಸರ್. ಆಮೇಲೆ ಅದ್ರ ಮೇಲೆ ಇದ್ ಮಾಡಿ ಉಳುಮೆ ಮಾಡಿಬಿಡ್ತೀವ್ರಿ. ಅದರಿಂದ ಎಷ್ಟು ಬರುತ್ತೆ ನಿಮ್ ಕಾಳು ಎಲ್ಲ? ಅದ್ರ ಒಳಗಡೆ ಇದೇ ವರ್ಷ ಹಾಕಿದೇವ್ರಿ ಸರ್ ನಾವು. ಈಗ ಮೊದಲದು ಅಂದ್ರೆ ಸ್ವಲ್ಪ ಹಿಂಗ ಪಟ್ಟಿ ಸಾಲ ಮೇಲೆ ಹಂಗೆ ಹೋಗಿತ್ತಿದ್ರಿ ಸರ್. ಈಗ ಸ್ವಲ್ಪ ನಮಗೆ ಇಲ್ಲಿ ಬಂದು ಹೋಗಿದಾವಂದ್ರೆ ಟ್ರೈನಿಂಗ್ ಒಳಗಡೆ ಸ್ವಲ್ಪ ಅದು ಎಲ್ಲ ತರ ಮಾಡ್ಬೇಕಂತ ಮಟ್ಟ ಅಂದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಿದ್ರಿ ಸರ್. ಹೌದ್ರಿ ಸರ್. ಈ ಕಾಳನ್ನು ಉದುರಿಸ್ತಿರೋ ಅಥವಾ ಬಿತ್ತುವಾಗ ಕೂರ್ಗಿ ಒಳಗೆ ಹಾಕ್ಬಿಡ್ತಿರೋ? ಇಲ್ಲ ರೀ ಸರ್, ಎತ್ತುಗಳು ರಂಟಿ ಹೊಡ್ತೀವ್ರಿ ಸರ್, ಹಿಂದಿನ ತರ ಕಾಳು ಉದುರಿಸ್ತೀವ್ರಿ ಸರ್. ಉದುರಿಸ್ತೀವಿ? ಹೌದ್ರಿ ಸರ್. ಉದುರ್ಸಿ ಆನಂತರ ಬೆಳೆ ಸಾಲು ಅಂತಾರಲ್ಲ ಅದನ್ನ ಮುಚ್ಚು ಬಿಡೋದು? ಹೌದ್ರಿ ಸರ್. ಅಲ್ವಾ? ಹೌದು ಸರ್. ಅದು ಈ ವರ್ಷ ಮಾಡಿರಿ, ಆದ್ರೆ ಎಷ್ಟೆಷ್ಟು ಕಾಳು ಬಂದಿದೆ ಇನ್ನೂ ಗೊತ್ತಾಗಿಲ್ಲ. ಇಲ್ಲ ರೀ ಸರ್.

ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ದಾಲ್ಚಿನ್ನಿ ಬೆಳೆ ಬೇಸಾಯ ಕ್ರಮಗಳ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಹನುಮಂತ ಎಂ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞ ಡಾಕ್ಟರ್ ಶಿವಶಂಕರ ಮೂರ್ತಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ತರಂಗಾಂತರ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:20. ವಾಣಿಜ್ಯ ಪ್ರಕಟಣೆಗಳ ನಂತರ ಕೇಳಿ ಜನಪದ ಸಂಗೀತ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕುಮಾರ ಕೆ ಹೆಗಡೆ ಅವರಿಂದ ಭಜನಾ ಪದಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಈಗ ಬ್ರಹ್ಮೂರು ಎಡಮನೆಯ ಶ್ರೀ ಕುಮಾರ ಕೃಷ್ಣ ಹೆಗಡೆ ಮತ್ತು ಬಳಗದವರಿಂದ ಭಜನೆಯ ಪದಗಳು. ನಮ್ಮ ಜಾರದೆ ಓ ಮಾಮಯೇಶ್ವರಿ ನಿಮ್ಮೊಳಗಿಯ ಯಾರಮ್ಮ, ನಮ್ಮ ಜಾರದೆ ಓ ಮಾಮಯೇಶ್ವರಿ ನಿಮ್ಮೊಳಗಿಯ ಯಾರಮ್ಮ, ನಮ್ಮ ಜಾರದೆ ಓ ಮಾಮಯೇಶ್ವರಿ ನಿಮ್ಮೊಳಗಿಯ ಯಾರಮ್ಮ, ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ಜಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ, ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ, ಕೋರೆ ದೊಡೆಯ ನ್ಯಾರಮ್ಮ, ಕೋರೆ ದೊಡೆಯ ನ್ಯಾರಮ್ಮ, ಪಟ್ಟೆಯ ಬಿಗಿ ದೂಟ ಜಲ್ಲಣದ ಊಟ ಪಟ್ಟೆಯ ಬಿಗಿ ದೂಟ ಜಲ್ಲಣದ ದಿಟ್ಟ ದಾನಿಯನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ದಿಟ್ಟ ದಾನಿವನ ಆರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಪಟ್ಟದ ರಾಣಿ ಕವರ್ಯ ಕುಮಾರನೆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಓಟಯ ಗಣನಾಥನೇ ಗಣಮ್ಮ ಓಟಯ ಗಣನಾಥನೇ ಗಣಮ್ಮ ಓಟಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಜಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ರಾಜವಿಜಯ ಬಲ್ಲರ ಮಣಿ ಅಂಬಲನುಲ್ಲ ರಾಜವಿಜಯ ಬಲ್ಲ ರಮಣಿ ಅಂಬಲನುಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನಲ್ಲ ಭಾಷಿಗ ನಿವನ ಯಾರಮ್ಮ ಭಾಷಿಗ ನಿವನ ಯಾರಮ್ಮ ಭಾಷಿಗ ನಿವನ ಯಾರಮ್ಮ ಭಾಷಿಗ ನಿವನ ಯಾರಮ್ಮ ಜನರ ಕಾಯುವಕ್ಕಾಗಿ ನೆಲೆಯಾಗಿ ಸಾಗಿ ಜನರ ಕಾಯುವಕ್ಕಾಗಿ ನೆಲೆಯಾಗಿ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ಕೇಶವದಾಸ ಕಣೇ ಅಮ್ಮಯ್ಯ ನಮ್ಮಮ್ಮ ಯಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಯಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಯಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ನಮ್ಮಮ್ಮ ಯಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ಬಾರಂಗಾನಿ ಬಾರಂಗಾ ಬಾರಂಗಾನಿ ಬಾರಂಗಾ ಬಾರಂಗಾನಿ ಬಾರಂಗಾ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆಯನ್ನ ಬಾಯಲಿ ಬರಲಿ ನಿನ್ನ ನಾಮದ ಸ್ಮರಣೆಯನ್ನ ಬಾಯಲಿ ಬರಲಿ ನಿನ್ನ ನಾಮದ ಸ್ಮರಣೆಯನ್ನ ಬಾಯಲಿ ಬರಲಿ ನಿನ್ನ ನಾಮದ ಸ್ಮರಣೆಯನ್ನ ಬಾಯಲಿ ಬರಲಿ ಬಾರಂಗಾನೆ ಬಾರಂಗಾ ಬಾರಂಗಾನೆ ಬಾರ ಬಾರಂಗ ಕುಂತಿರುವಾಗಲೋ ನಿಂತಿರುವಾಗಲೋ ಕುಂತಿರುವಾಗಲೋ ನಿಂತಿರುವಾಗಲೋ ಕುಂತಿರುವಾಗಲೋ ನಿಂತಿರುವಾಗಲೋ ಕುಂತಿರುವಾಗಲೋ ನಿಂತಿರುವಾಗಲೋ ಆಡುವಾಗ ನಲಿದಾಡುವಾಗ ಆಡುವಾಗ ನಲಿದಾಡುವಾಗ